ಭಾಗ್ಯ ನನ್ನದಾಗಿದೆ, ಜೀವ ನೋವ ಮರೆತು ಹಾಡಿದೆ, ಜೀವ ನೋವ ಮರೆತು ಹಾಡಿದೆ. ಸ್ನೇಹ ತೋರಿದೆ ನನ್ನ ಸೇರಿದೆ, ಪ್ರೀತಿ ತುಂಬಿದೆ ಬಾಳು ಬೆಳಗಿದೆ. ನೀ ತಂದ ಭಾಗ್ಯ ನನ್ನದಾಗಿದೆ, ಒಲವು ಗೆಲುವು ಮನವ ತುಂಬಿದೆ, ಒಲವು ಗೆಲುವು ಮನವ ತುಂಬಿದೆ. ಬಿಸಿಯುಸಿರು ಇನ್ನೂ ಏತಕೆ, ಹೂವೆಂದು ನಗಲೆಂದು ನನ್ನ ಬೇಡಿಕೆ. ನಿನ್ನ ಜೇನ ನುಡಿಯೋ ಎಂದು ನನ್ನ ಉಳಿಸಿದೆ, ನೀ ತಂದ ಭಾಗ್ಯ ನನ್ನದಾಗಿದೆ, ಒಲವು ಗೆಲುವು ಮನವ ತುಂಬಿದೆ, ಒಲವು ಗೆಲುವು ಮನವ ತುಂಬಿದೆ. ಇವನಿಂದು ಹಸು ಕಂದ ನಾಳೆ ಹಿರಿಯನು, ಮುದಿತ ನದಿ ಆಧಾರ ನಮ್ಮ ಬರೆಯನು. ಮಾತು ಕೇಳಿ ನನ್ನ ಹೃದಯ ತುಂಬಿದೆ, ನೀ ತಂದ ಭಾಗ್ಯ